16ನೇ ಪ್ರಕರಣವು ಯತ್ನಾಧಿಕ್ಯ ಯತ್ನಾಧಿಕ್ಯ ಯತ್ನಾಧಿಕ್ಯ ಉದ್ಯೋಗಂ ಪುರುಷ ಲಕ್ಷಣಂ ಸರ್ವಜನರು ಕಾಯ ಬುದ್ಧಿ ಸಹಿತ ಕಷ್ಟ ಮಾಡಿ ಅನ್ನ ವಸ್ತ್ರಾದಿಗಳನ್ನು ಮತ್ತು ಸಕಲ ಸಂಪತ್ತು ಮಹದೈಶ್ವರ್ಯವನ್ನು ಸಂಪಾದಿಸತಕ್ಕದ್ದು. ಇದಲ್ಲದೆ ಬುದ್ಧಿಯಿಂದ ಮನೆ ತೋಟ ಹೊಲಗದ್ದೆ ಮೊದಲಾದ ಆಸ್ತಿಗಳನ್ನು ಗಳಿಸಿಟ್ಟುಕೊಳ್ಳಬೇಕು. ಊರಲ್ಲಿ ಮನೆ ಇಲ್ಲದೆ ಅಡವಿಯಲ್ಲಿ ಹೊಲವಿಲ್ಲದೆ ಇದ್ದವನು ಸರ್ಕಾರಕ್ಕೆ ಮಂಜೂರಾದ ರೈತನಲ್ಲ. ಅವನು ಬಿಛಾಯತರಂತೆ ಪರದೇಶದ ವಸ್ತಿಕಾರನಂತೆ ಗಣನೆ ಇಲ್ಲದೇ ಇರುವನು. ಯಾವನಾದರೊಬ್ಬನು ಕಷ್ಟಪಡದೆ ಪಿತ್ರಾರ್ಜಿತ ದ್ರವ್ಯವನ್ನು ವ್ಯಯ ಮಾಡುತ್ತಾ ಹೋದರೆ ಸ್ವಲ್ಪ ಕಾಲದಲ್ಲಿ ಅದನ್ನೆಲ್ಲ ಕಳೆದುಕೊಂಡು ಹೊಟ್ಟೆ ಬಟ್ಟೆಗೆ ಇಲ್ಲದೆ ಬಹಳ ಬಳಲಬೇಕಾಗುತ್ತದೆ. ಕಷ್ಟಪಡದೆ ಕುಳಿತು ಉಣ್ಣುವ ಅಭ್ಯಾಸವಿದ್ದರೆ ಅವನಿಗೆ ಮರಣಾಂತ್ಯದವರೆಗೂ ಅದೇ ರೂಢಿಯಾಗಿ ಅವನಿಂದ ಯಾವ ಕೆಲಸಗಳೂ ಸಾಗುವುದಿಲ್ಲ. ಮನುಷ್ಯರಾದವರು ಬುದ್ಧಿಶಕ್ತಿಯಿಂದಾಗಲಿ ಕಾಯಕ ಶಕ್ತಿಯಿಂದಾಗಲಿ ಯಾವುದೊಂದಾದರೂ ಕೆಲಸ ಮಾಡಿ ಅದರಿಂದ ದ್ರವ್ಯೋತ್ಪತ್ತಿಯನ್ನು ಮಾಡಿಕೊಳ್ಳದೆ ಇದ್ದ ಪದಾರ್ಥವನ್ನೇ ಖರ್ಚು ಮಾಡಿ ಕುಳಿತು ತಿನ್ನುವುದು ಸೋಮಾರಿತನವೆಂಬ ಮೈಗಳ್ಳತನವು. ಅದು ಕಾರಣ ಈ ಸೋಮಾರಿತನವೆಂಬ ಮೈಗಳ್ಳತನವನ್ನು ಬಿಟ್ಟು ಮನುಷ್ಯರಾದವರು ಯಾವುದೊಂದಾಗಲಿ ಕೆಲಸ ಮಾಡಿ ದ್ರವ್ಯ ಸಂಪಾದನೆಯನ್ನು ಮಾಡಬೇಕು. ಮೈಗಳ್ಳನ ಬದುಕು ಹಾಳಾಗುವುದಲ್ಲದೆ ಅವನ ಬುದ್ಧಿ ಸಹ ಕೆಟ್ಟು ಕಳ್ಳತನ ಕಪಟತನ ಮೋಸ ವಿಶ್ವಾಸಘಾತ ಮೊದಲಾದ ಗುಣಗಳುಳ್ಳವನಾಗಿ ಜಗದ್ವಿರುದ್ಧನಾಗುವನು. ದುರ್ಗುಣದ ಮೂಲವೇ ಮೈಗಳ್ಳತನವು. ಬಾಲ್ಯದಿಂದ ಮೈಗಳ್ಳತನವು ಯಾವನಲ್ಲಿ ನೆಲೆಗೊಂಡಿರುವುದೋ ಅವನ ದೇಹದ ಶಕ್ತಿಯು ತಗ್ಗುವುದು, ಮನಸ್ಸಿನ ಸೌಖ್ಯವು ತಪ್ಪುವುದು. ಆಲಸ್ಯಂ ಅಮೃತಂ ವಿಷಂ ಎಂದುಂಟಾಗುತ್ತದೆ. ಆಲಸ್ಯವು ಯಾವಾತನಲ್ಲಿ ನೆಲೆಗೊಳ್ಳುತ್ತದೆಯೋ ಅಂಥವನ ಕಾಯದ ಫಲವು ಕೆಡುವುದು. ಮಕ್ಕಳು ಚಿಕ್ಕವರಾಗಿರುವಾಗ ಕಷ್ಟ ಮಾಡಿ ಜೀವಿಸುವ ತ್ರಾಣವಿಲ್ಲದರಿಂದ 16 ವರ್ಷ ಅಥವಾ 18 ವರ್ಷ ವಯಸ್ಸಾಗುವವರೆಗೆ ಬಾಲ್ಯದಲ್ಲಿ ಚೆನ್ನಾಗಿ ಆರೈಕೆ ಮಾಡುವುದು ತಾಯಿ ತಂದೆಗಳ ಧರ್ಮವು. 16 ವರ್ಷದಿಂದ 18 ವರ್ಷ ವಯಸ್ಸಾಗುವುದರೊಳಗೆ ಅದೇ 2 ವರ್ಷಗಳಲ್ಲಿ ಮೈಗಳತನವು ಅಭ್ಯಾಸವಾಗುತ್ತಾ ಅಷ್ಟರಲ್ಲಿ ಜಾಗೃತನಾಗಿ ಷಟ್ಕೃಷಿ ವ್ಯಾಪಾರಗಳಲ್ಲಿ ಯಾವುದಾದರೊಂದು ಉದ್ಯೋಗ ಮಾಡುವ ಯುಕ್ತಿಯನ್ನು ಬುದ್ಧಿಶಕ್ತಿಯಿಂದ ಚೆನ್ನಾಗಿ ತಿಳಿದು ವಯಸ್ಸಾದಾಗಲೇ ಯಾವುದಾದರೊಂದು ಕೆಲಸವನ್ನು ಮಾಡಿ ವಸ್ತ್ರಾದಿಗಳನ್ನು ತಂದೆ ತಾಯಿಗಳಿಂದ ಬೇಡದೆ ಸ್ವತಃ ಪ್ರಯತ್ನದಿಂದ ಸಂಪಾದಿಸಿ ಸ್ವೇಚ್ಛಾ ಪ್ರಕಾರ ವಸ್ತ್ರಾಭರಣಗಳಿಂದ ಸೌಖ್ಯ ಪಡೆಯಬೇಕು ಮತ್ತು ದ್ರವ್ಯ ಸಂಪಾದನೆ ಮಾಡಿಕೊಳ್ಳಬೇಕು. ಸತ್ಯವಂತನಾಗಿ ತಾನು ಮಾಡುವ ಉದ್ಯೋಗದಲ್ಲಿ ಮೈಗಳ್ಳತನವನ್ನು ಬಿಟ್ಟು ಶ್ರಮ ಮಾಡುವಲ್ಲಿ ಅತಿ ಪರಾಕ್ರಮಿಯಾದರೆ ಸತ್ಕೀರ್ತಿಯು ಸನ್ಮಾನವೂ ಪ್ರಾಪ್ತವಾಗುವುವು. ಕೆಲವು ಯೌವನಸ್ಥರು ಮೈಗಳ್ಳರಾಗಿ ಕಲ್ಲಿನ ಹಾಗೆ ಮನೆಯಲ್ಲಿ ಕುಳಿತು ತಂದೆ ತಾಯಿಗಳಿಗೆ ಭಾರವಾಗಿ ಅವರು ಗಳಿಸಿದ ಋಣದ ಕೂಳಿಗೆ ಕಾಯ್ದುಕೊಂಡಿರುತ್ತಾರೆ. ಅಂಥವರು ತಾಯಿ ತಂದೆಗಳಿಗೆ ಮಾಡತಕ್ಕ ಸನ್ಮಾನವನ್ನು ಸೇವೆಯನ್ನು ಅವರ ವಿಷಯವಾಗಿ ನಡೆಯತಕ್ಕ ಧರ್ಮಾಚಾರವನ್ನು ಅರಿಯದೆ ಅವರಲ್ಲಿ ದುಃಖವನ್ನು ಹುಟ್ಟಿಸಿ ದೈವದ್ರೋಹಿಗಳೆನಿಸುವರು. ಏಕೆಂದರೆ ಮಾತಾ ಗೌರಿ ಪಿತಃ ಶಂಭೋ ಎಂದು ಶಾಸ್ತ್ರವಿಹುದಾಗಿ ಲೌಕಿಕ ಶಾಸ್ತ್ರದಲ್ಲಿ ತಾಯಿ ತಂದೆಗಳೇ ಪ್ರತ್ಯಕ್ಷ ದೇವರೆಂದು ತಿಳಿದು ಆದರಪೂರ್ವಕವಾಗಿ ಅವರ ಮನಸ್ಸನ್ನು ನೋಯಿಸದೆ ಸೇವೆ ಸತ್ಕಾರ ಮಾಡಬೇಕೆಂದು ಹೇಳುತ್ತದೆ. ತಂದೆ ತಾಯಿಗಳಲ್ಲಿ ಸನ್ಮಾನ ವಿಶ್ವಾಸ ಭಯಭಕ್ತಿ ಮೊದಲಾದವುಗಳನ್ನು ಇಟ್ಟು ಜಾಗ್ರತೆಯಿಂದ ನಡೆದು ಅವರ ಪ್ರೀತಿ ಪ್ರಸನ್ನತ್ವವನ್ನು ಪಡೆದುಕೊಳ್ಳಲು ಅರಿಯದವನು ಗುರುಗಳನ್ನು ದೇವರನ್ನು ಎಂದಿಗೂ ಮೆಚ್ಚಿಸಲರಿಯನು. ಅವನು ಭೂಮಿಗೆ ಭಾರವಾಗಿ ಅನ್ನಕ್ಕೆ ವೈರಿಯಾಗುವನು. ಯಾಕೆಂದರೆ ಭೂಭಾರೇಣ ಅನ್ನ ಶತ್ರು ಎಂದುಂಟಾಗಿ ಆ ಭೂಮಿ ಭಾರಕನಾದ ಮೈಗಳ್ಳನನ್ನು ಯಾರೂ ಸೇರುವುದಿಲ್ಲ. ಅವನು ಸರ್ವರಿಗೂ ಉಪೇಕ್ಷೆಯಾಗಿರ್ಪನು. ಇಷ್ಟೆಲ್ಲ ಕೇಡಿಗೆ ಕಾರಣವಾದದ್ದು ಮೈಗಳ್ಳತನವು. ಅದರ ಅಭ್ಯಾಸ ಯಾರೂ ಕಲಿಯಬಾರದು. ದೇಹ ಬಲವುಳ್ಳವರು ಸ್ವಂತ ಕಷ್ಟದಿಂದ ಸಕಲ ಪದಾರ್ಥಗಳನ್ನು ಸಂಪಾದನೆ ಮಾಡಿ ತಾವು ಅದರಿಂದ ಜೀವಿಸುತ್ತಾ ಲೋಕಾಪವಾದವನ್ನು ಹೊರದೇ ಇದ್ದು ದೇಹ ಬಲವಿಲ್ಲದ ಕಣ್ಣು ಕಾಲು ಕೈಗಳು ಮೊದಲಾದ ಅವಯವಹೀನರಾದ ಬಡವರಿಗೆ ಧರ್ಮ ಕೊಟ್ಟು ಸಹಾಯ ಮಾಡಬೇಕು. ಈ ಲೋಕದಲ್ಲಿ ಅನೇಕ ತರದ ಕೆಲಸಗಳನ್ನು ಮಾಡಬಹುದು. ಎಲ್ಲ ಕೆಲಸಕ್ಕೆ ಎಲ್ಲರೂ ತಕ್ಕವರಲ್ಲ. ಕೆಲವರಿಗೆ ಕಾಯಶಕ್ತಿ, ಕೆಲವರಿಗೆ ಬುದ್ಧಿಶಕ್ತಿ, ಹಲ ಕೆಲವರಿಗೆ ಬುದ್ಧಿಶಕ್ತಿ ಕಾಯಶಕ್ತಿಗಳು ಎರಡೂ ಇರುವವು. ಮನುಷ್ಯರುಗಳಾವತ್ತರೂ ತಮ್ಮ ಸಾಮರ್ಥ್ಯಾನುಸಾರವಾಗಿಯೂ ದೇವ ಸಂಜ್ಞಾನುಸಾರವಾಗಿಯೂ ಅಥವಾ ತಂದೆ ತಾಯಿಗಳ ಚಿತ್ತಾನುಸಾರವಾಗಿಯೂ ಷಟ್ ಕೃಷಿ ವ್ಯಾಪಾರಗಳಲ್ಲಿ ಯಾವುದಾದರೊಂದು ಕೆಲಸ ನಡೆಸುವವನಾಗಿ ಅದರಿಂದ ಅನ್ನ ವಸ್ತ್ರಾದಿ ಸಕಲ ಸಂಪತ್ತನ್ನು ಮಾನ ಮರ್ಯಾದೆಗಳನ್ನು ದೊರಕಿಸಿಕೊಳ್ಳಬೇಕು. ಅಯೋಗ್ಯ ಪುರುಷೋ ನಾಲ್ತಿ ಪ್ರಯೋಗಸ್ತತ್ರ ದುರ್ಲಭ. ಅಂದರೆ ಕೆಲಸಕ್ಕೆ ಬಾರದ ಮನುಷ್ಯನಿಲ್ಲ, ಮಾಡುವವರು ಮಾತ್ರ ಕಡಿಮೆ ಎಂಬ ನಾಣ್ಣುಡಿಯಂತೆ ಮನುಷ್ಯ ಯತ್ನದಿಂದ ಸಾಧ್ಯವಾಗದ ಕೆಲಸ ಒಂದಾದರೂ ಇಲ್ಲ. ಈ ಗ್ರಂಥದಲ್ಲಿ ಯತ್ನಾಧಿಕ್ಯವೆಂಬ ಈ ಪ್ರಕರಣವನ್ನು ಹೇಳುವ ಕಾರಣವೇನೆಂದರೆ ಈ ಕೃಷಿ ವಿಜ್ಞಾನ ಪ್ರದೀಪಿಕೆಯ ಮೊದಲನೇ ಭಾಗದಲ್ಲಿ ಜಿರಾಯತ ಸಂಬಂಧವಾಗಿ ಹೊಲಗಳ ವ್ಯವಸಾಯದ ಕ್ರಮಗಳಲ್ಲಿ ಬಹು ಸುಲಭವಾದ ಯುಕ್ತಿಗಳಿಂದ ಪ್ರತಿಯೊಂದು ಕೂರಿಗೆ ಭೂಮಿಯಲ್ಲಿ 30-40 ಹೇರು ಧಾನ್ಯಗಳು ಬೆಳೆಯಾಗುವಂತೆ ಭೂಮಿಯ ಹದ ಬೆದೆಯ ಕಾಲಗಳನ್ನು ತಿದ್ದಿಕೊಂಬುವುದನ್ನು, ಗೊಬ್ಬರದ ಬಲವನ್ನು ಬಿತ್ತಿ ಬೆಳೆಯುವ ಕ್ರಮವನ್ನು, ಲೋಕಹಿತಾರ್ಥವಾಗಿ ಸಕಲ ನೀತಿಗಳನ್ನು, ಸಮಸ್ತ ಯುಕ್ತಿಗಳನ್ನು ಬಹು ವಿಸ್ತಾರವಾಗಿ 8 ಪ್ರಕರಣಗಳಲ್ಲಿ ಬರೆದಿರುವೆನು. ಬಾಗಾಯತ ಸಂಬಂಧವಾಗಿ ಎರಡನೇ ಭಾಗದಲ್ಲಿ ತೋಟದ ವಿಷಯವಾಗಿ ಒಬ್ಬೊಬ್ಬರಿಗೆ ಪ್ರತಿ ವರ್ಷಕ್ಕೆ 18 ಕೂರಿಗೆ ಭೂಮಿಯುಳ್ಳ ಒಂದೇ ಹೊಲದಲ್ಲಿ ತೋಟ ಮಾಡಿ ವರ್ಷಕ್ಕೆ 10-12 ಸಾವಿರ ರೂಪಾಯಿಗಳ ಉತ್ಪನ್ನವನ್ನು ಸುಲಭವಾಗಿ ಮಾಡಿಕೊಳ್ಳುವಂತೆ ಅತಿ ಸುಲಭ ಯುಕ್ತಿಗಳಿಂದ ಮಾಡಿಕೊಂಡು ಸಮಸ್ತರು ಧನಧಾನ್ಯ ಸಂಪನ್ನರಾಗಲೆಂದು ಅತ್ಯಾಶ್ಚರ್ಯವಾಗಿ ಬರೆದಿರುವೆನು. ಆದಾಗ್ಯೂ ಸಮಸ್ತರು ಇದರಂತೆ ಮಾಡಿಕೊಂಡು ಮಹದ ಐಶ್ವರ್ಯವುಳ್ಳವರಾದರೆ ನನ್ನ ಮನೋರಥವು ಈಡೇರಿದಂತಾಗುವುದು. ನಿಜವಾಗಿ ಇದಕ್ಕೊಂದು ವಿಘ್ನ ಉಂಟು. ಈ ದೇಶದಲ್ಲಿ ದುರ್ವೈರಾಗ್ಯದ ದುಷ್ಟಗುಣದ ಪದ್ಧತಿ ಒಂದು ಬಹುಕಾಲದಿಂದ ರೂಢಿಯಾಗಿ ಸಮಸ್ತರ ಹೃದಯದಲ್ಲಿ ದೃಢವಾಗಿ ನೆಲೆಗೊಂಡು ಸರ್ವಜನರ ಪ್ರಯತ್ನದ ಕಾಲು ಮುರಿದು ಸಕಲರಿಗೂ ದಾರಿದ್ರ್ಯ ದುಃಖವನ್ನು ಉಣಿಸುತ್ತಿರುವುದು. ಆ ಗುಣವು ಯಾವುದೆಂದರೆ ಪ್ರಾರಬ್ಧವಶದಿಂದ ದ್ರವ್ಯ ಪ್ರಾಪ್ತಿಯಾಗುವುದಲ್ಲದೆ ಪ್ರಯತ್ನದಿಂದ ಪ್ರಾಪ್ತಿಯಾಗುವುದಿಲ್ಲ ಎಂದು ನಿರ್ಧರಿಸಿ ನಿಶ್ಚಯ ಮಾಡಿಕೊಂಡು ಎಷ್ಟು ಹೇಳಿದರೂ ಕೂಡ ಅದನ್ನೆಲ್ಲ ಸುಳ್ಳು ಮಾಡಿ ಪ್ರಯತ್ನವನ್ನು ಧಿಕ್ಕರಿಸಿ ಪ್ರಾರಬ್ಧವಿದ್ದರೆ ಭೂಮಿ ಬೆಳೆಯುವುದಲ್ಲದೆ ಪ್ರಯತ್ನದಿಂದ ಬೆಳೆಯದೆಂದು ಹಣೆಯನ್ನು ಮುಟ್ಟಿಕೊಳ್ಳುತ್ತಾರೆ. ಹೀಗಾದ ಮೇಲೆ ಈ ಗ್ರಂಥವು ಅಸಾರ್ಥಕವಾಯಿತು. ಹೇಗೆಂದರೆ ಸಕಲ ಐಶ್ವರ್ಯವು ಕಣ್ಣೆದುರಿನಲ್ಲಿ ಕಾಣುವ ಹಾಗೆ ಸದ್ಯ ಫಲವಾದ ಬಹುಯುಕ್ತಿಗಳನ್ನು, ಅನೇಕ ಪ್ರಕಾರದ ಸುನೀತಿಗಳನ್ನು ಪುಷ್ಕಳ ದೃಷ್ಟಾಂತಗಳಿಂದ, ಚಿತ್ರ ಚಮತ್ಕಾರಗಳಿಂದ ಬರೆದು ಬೇಸರವಿಲ್ಲದೆ ಇಷ್ಟು ದೊಡ್ಡ ಗ್ರಂಥವನ್ನು ಸಕಲ ಜನರ ಕಲ್ಯಾಣಾರ್ಥವಾಗಿ ಸಿದ್ಧ ಮಾಡಿದಾಗ್ಯಾದರೂ ಮೂರ್ಖತನದ ಅಭ್ಯಾಸ ಬಲದಿಂದ ಹಿಂದಿನವರೊಬ್ಬರು ಅಂಬುವುದನ್ನು ಕೇಳಿ ತಾವು ಅದರಂತೆ ನುಡಿಯುತ್ತಾ ಮಾಡಲಾರದೆ ಮೈಗಳ್ಳತನದಿಂದ ಪ್ರಾರಬ್ಧದ ಮೇಲೆ ಭರವಸೆ ಇಟ್ಟು ಪ್ರಯತ್ನವನ್ನು ಧಿಕ್ಕಾರ ಮಾಡುತ್ತಾರೆ. ಅದು ಕಾರಣ ಈ ಪ್ರಕರಣದಲ್ಲಿ ಯತ್ನಾಧಿಕ್ಯವನ್ನು ಅಗತ್ಯವಾಗಿ ಹೇಳಬೇಕಾಯಿತು. ಸರ್ವ ಕಾರ್ಯಗಳನ್ನು ಸಾಧಿಸುವುದಕ್ಕೂ ಸರ್ವ ಪ್ರಯೋಜನಕ್ಕೂ ಯತ್ನವೇ ಬೇಕು. ಮೃಗಪಶು, ಕ್ರಿಮಿ ಕೀಟಕ, ಪತಂಗಾದಿ ಸಕಲ ಪ್ರಾಣಿಗಳಾದರೂ ತಮ್ಮ ತಮ್ಮ ಯೋಗ್ಯತೆಯ ಪ್ರಕಾರ ಯತ್ನ ಮಾಡಿ ಬದುಕುತ್ತವೆ. ಅದರಂತೆ ಮನುಷ್ಯರು ಜೀವಿಸಿ ಬದುಕಬೇಕಾದರೆ ಷಟ್ ಕೃಷಿಯಲ್ಲಿ ಪ್ರಯತ್ನ ಮಾಡಬೇಕಾಗುತ್ತದೆ. ಆ ಷಟ್ ಕೃಷಿ ವ್ಯಾಪಾರ ಪ್ರಯತ್ನಗಳಲ್ಲಿ ಕೃಷಿ ಕರ್ಮವೇ ರಾಜಯತ್ನವು. ಇದು ಮನುಷ್ಯರುಗಳಿಗೆ ಮೂಲವು. ಈ ಯತ್ನದಿಂದ ಜೀವನವನ್ನು ಮಾಡುವುದು ಉತ್ತಮವು. ಈ ವಿಷಯದಲ್ಲಿ ಕವಿಯು ಅನ್ನುವುದೇನೆಂದರೆ, ಉತ್ತಮ ಖೇತ್ ಮಧ್ಯಮ ಬೇಪಾರ್ ಕನಿಷ್ಠ ನೌಕರ್ ಭೀಕ ನಿಧಾನ. ಎಂದು ಕಬೀರನು ಹೇಳಿದ್ದಾನೆ. ಇದರ ಅರ್ಥವು ಭೂಮಿಯ ವ್ಯವಸಾಯವು ಉತ್ತಮವು, ವ್ಯಾಪಾರ ಮಧ್ಯಮವು, ಪರಸೇವಾ ಕನಿಷ್ಠವು, ಬೇಡಿಕೊಂಡು ಜೀವನವನ್ನು ಮಾಡುವುದು ಕೇವಲ ಸಾಮಾನ್ಯ ಎಂದಾಗುವುದು. ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಜಪಿತೋ ನಾಸ್ತಿ ಪಾತಕಃ, ಮೌನಿನಃ ಕಲಹೋ ನಾಸ್ತಿ, ನಭಯಂ ನಾಸ್ತಿ ಜಾಗೃತಃ ಎಂದುಂಟಾಗಿ ಭೂಮಿಯ ವ್ಯವಸಾಯವನ್ನು ಜಾಗ್ರತೆಯಿಂದ ಮಾಡುವವರಿಗೆ ದುರ್ಭಿಕ್ಷಾದಿಗಳು ಬರುವುದಿಲ್ಲವೆಂದು ಪುರಾಣ ವಾಕ್ಯವಿರುವುದರಿಂದ ಸಕಲ ಜನರೆಲ್ಲರೂ ಕೃಷಿ ಜ್ಞಾನ ಪರಿಣಿತರಾಗಲೆಂದು ಈ ವ್ಯವಸಾಯದ ಸರ್ವಯುಕ್ತಿಗಳನ್ನು ವ್ಯಕ್ತವಾಗಿ ತಿಳಿಯಪಡಿಸಿದ್ದೇನೆ. ಯಾವತ್ತರೂ ಇದನ್ನು ಚೆನ್ನಾಗಿ ತಿಳಿದು ಭೋಗ ಭಿಕ್ಷಾದಿ ಸಕಲ ಪದಾರ್ಥ ಸಂಪನ್ನರಾಗಲೆಂದು ಪರಮೇಶ್ವರನನ್ನು ಕುರಿತು ಪ್ರಾರ್ಥಿಸುತ್ತೇನೆ. ಮಲಯ ಪ್ರಾಂತ, ಚೋಳಮಂಡಲ ಮೊದಲಾದ ಕೆಲವು ದೇಶದ ಜನರು ಭೂಮಿಯ ವ್ಯವಸಾಯ ಮಾಡುವುದರಲ್ಲಿ ತಮ್ಮ ತಮ್ಮ ಕೈಲಾದ ಮಟ್ಟಿಗೆ ಅರ್ಥಶಕ್ತಿಯಿಂದಲೂ ಬುದ್ಧಿಶಕ್ತಿಯಿಂದಲೂ, ಆಳಾಗಿ ಮಾಡಿದವನು ಅರಸಾಗಿ ಉಂಬುವನು ಎಂಬ ನಾಣ್ಣುಡಿಗೆ ಅನುಸಾರವಾಗಿ ಮೆಹನತ್ತು ಮಾಡಿ ಶ್ರಮದಿಂದಲಾದರೂ ಧನಧಾನ್ಯ ಫಲ ಪದಾರ್ಥ ಸಂಪತ್ ಸೌಖ್ಯವನ್ನು ಹೊಂದಲಿಚ್ಛಿಸಿ ಈ ಕೃಷಿ ಕೃತ್ಯದಿಂದಲೇ ಪರಿಣಾಮಿಗಳಾಗುವರು. ಆದರೆ ನಮ್ಮ ದೇಶದ ಜನರು ಕೃಷಿ ಜ್ಞಾನ ಪರಿಣಿತರಲ್ಲ. ಅವರು ತಿಳಿದಷ್ಟು ಪೂರ್ತಿಗಾದರೂ ನೆರೆ ದೇಶದವರು ಮಾಡುವುದನ್ನು ಕಂಡು, ಅಲ್ಲದೆ ಪ್ರಾಜ್ಞರಿಂದ ಕೇಳಿ ತಿಳಿದು ಕೈಲಾದ ಮಟ್ಟಿಗೆ ಶ್ರಮಪಟ್ಟು ಭೂಮಿಯ ವ್ಯವಸಾಯವನ್ನು ಮಾಡಲಾರದೆ ಅದಕ್ಕೊಂದು ಯೋಜನೆಯನ್ನು ನಿರ್ಧಾರ ಮಾಡಿಕೊಂಡಿದ್ದಾರೆ. ಅದೇನೆಂದರೆ ಪ್ರಾರಬ್ಧಾಧೀನವಾಗಿ ಸಂಪತ್ತು ಇರುವುದು, ದೈವಾನುಕೂಲವಿದ್ದವನಿಗೆ ಭೂಮಿಯು ತನ್ನಿಂದ ತಾನೇ ಬೆಳೆಯುತ್ತದೆ, ಧನಧಾನ್ಯ ಸಕಲೈಶ್ವರ್ಯವು ತನ್ನಿಂದ ತಾನೇ ಬರುತ್ತದೆ ಎಂದು ಯತ್ನಹೀನರಾಗಿರುತ್ತಾರೆ. ಇದಾದರೂ ನಿಶ್ಚಯತ್ವವಿಲ್ಲದೆ ದುರ್ವೈರಾಗ್ಯದ ಮಾತುಗಳನ್ನು ಆಡುತ್ತಾರೆ ಹೊರತು ಉಳಿದಾದ ಕೆಲಸಗಳ ವಿಷಯವಾಗಿ ವ್ಯರ್ಥ ಸಾಹಸ ಪಡುತ್ತಾರೆ. ದೈವಾನುಕೂಲವಿದ್ದರೆ ಆದೀತೆಂದು ನಿತ್ಯದಲ್ಲಿ ಮಾಡುವ ಪಾಕ ಪ್ರಯತ್ನವನ್ನು ಬಿಡುವುದಿಲ್ಲ. ಅಲ್ಲದೆ ದೇಹ ಶುಚಿಯಾದೀತೆಂದು ಶೌಚಾಚಮನಗಳನ್ನು ಮತ್ತು ಹಸ್ತ ಪಾದಾದಿ ಅವಯವಗಳನ್ನು ತೊಳೆದುಕೊಳ್ಳುವುದನ್ನು ಬಿಡುವುದಿಲ್ಲ. ದೈವಾನುಕೂಲವಿದ್ದರೆ ಹೊಟ್ಟೆ ತುಂಬೀತೆಂದು ಭೋಜನ ಮಾಡುವುದನ್ನು ಬಿಡುವುದಿಲ್ಲ. ಅಲ್ಲದೆ ಕೃಷಿಕರಾದವರು ದೈವಾನುಕೂಲವಿದ್ದರೆ ತನ್ನಿಂದ ತಾನೇ ಬೆಳೆಯುವುದೆಂದು ಬಿತ್ತುವುದನ್ನು ಬಿಡುವುದಿಲ್ಲ. ವ್ಯಾಪಾರಸ್ಥರು ದೈವಾನುಕೂಲವಿದ್ದರೆ ದ್ರವ್ಯ ದೊರೆತೀತೆಂದು ಉದ್ಯೋಗವನ್ನು ಬಿಡುವುದಿಲ್ಲ. ಇವರು ಅನಂತ ಕೃತ್ಯಗಳಲ್ಲೆಲ್ಲ ಯತ್ನ ಮಾಡುವುದನ್ನು ಬಿಡದೇ ಮಾಡುತ್ತಾರೆ. ಅದನ್ನೇ ಯುಕ್ತಿಯಿಂದ ಮಾಡಿ ವಿಶೇಷ ಪ್ರಾಪ್ತಿ ಮಾಡಿಕೊಳ್ಳುವ ವಿಷಯದಲ್ಲಿ ಬುದ್ಧಿಯನ್ನು ಹೇಳಿದರೆ ಮಾಡಲಾರದೆ ಬಾಯಿಂದ ಮಾತ್ರ ವಾಗ್ವೈರಾಗ್ಯದ ಮಾತುಗಳನ್ನಾಡಿ ಮೈಗಳ್ಳತನದಿಂದ ಕೆಲವರು, ದ್ರವ್ಯ ಮದದಿಂದ ಕೆಲವರು, ಮಾಡುವ ಯುಕ್ತಿಯನ್ನು ತಿಳಿಯದೆ ಕೆಲವರು, ದ್ರವ್ಯಶಕ್ತಿ ಸಾಲದಾಗಿ ಕೆಲವರು, ಚೆನ್ನಾಗಿ ಶ್ರಮವನ್ನು ಯುಕ್ತಿಯಿಂದ ಮಾಡದೆ ಕಾರ್ಯದ ಫಲವನ್ನು ಕೆಡಿಸಿಕೊಳ್ಳುತ್ತಾರೆ. ದೈವಾನುಕೂಲವೆಂಬುದಕ್ಕೆ ತಮ್ಮ ಪ್ರಯತ್ನವಿರದಿದ್ದರೆ ಅದೆಲ್ಲಿಯ ದೈವ? ಪ್ರಯತ್ನದಿಂದ ಪ್ರಾರಬ್ಧ ಬರುವುದಲ್ಲದೆ ಪ್ರಯತ್ನವಿಲ್ಲದಿದ್ದರೆ ಪ್ರಾರಬ್ಧವೇ ಇಲ್ಲವು. ಇಹಲೋಕ ಪರಲೋಕದಲ್ಲಿಯೂ ಸಂಪತ್ತನ್ನು ಭೋಗಿಸಬೇಕೆಂಬ ಲೌಕಿಕರಾದ ಗೃಹಸ್ಥರ ಧರ್ಮವು ಪ್ರಯತ್ನ ಮಾಡದೆ ಸಾಗದು. ಯಾವುದಾದರೊಂದು ಕೆಲಸಕ್ಕೋಸ್ಕರ ಪ್ರಯತ್ನ ಮಾಡುವಲ್ಲಿ ಅದು ಕೆಟ್ಟರೆ ಪುನಃ ಯತ್ನ ಮಾಡಬೇಕಲ್ಲದೆ ಹಾಗೆ ಬಿಟ್ಟು ಬಿಡಲಾಗದು. ಒಂದು ವರ್ಷ ಹೊಲವು ಬೆಳೆಯದಿದ್ದರೆ ಎರಡನೇ ವರ್ಷ ಬಿತ್ತುವುದನ್ನು ಬಿಡಬೇಕೇ ಹೇಗೆ? ಎಷ್ಟು ವೇಳೆ ಕೆಟ್ಟ ಕಾಲಕ್ಕಾದರೂ ಮತ್ತೊಮ್ಮೆ ಯತ್ನ ಮಾಡಬೇಕಲ್ಲದೆ ಆಗುವುದಿಲ್ಲವೆಂದು ಬಿಟ್ಟು ಬಿಡಲಾಗದು. ಯತ್ನವಿಲ್ಲದ ವಿನಃ ಯಾವ ಕೆಲಸವಾದರೂ ಸಾಗುವುದಿಲ್ಲವಾದ ಕಾರಣ ಯತ್ನವೇ ಸರ್ವಸಾಧನವು. ಆಕಳುಗಳನ್ನು ಪಾಲನೆ ಮಾಡದೆ ಮಾರ್ಜಾಲನು ನಿತ್ಯದಲ್ಲಿ ಪ್ರಯತ್ನ ಮುಖದಿಂದ ಹಾಲು ಕುಡಿಯುತ್ತದೆಂಬ ದೃಷ್ಟಾಂತದಂತೆ ಯತ್ನ ಮಾಡದ ಹೊರತು ತನ್ನ ಮನೋರಥವು ಕೈಗೂಡುವುದಿಲ್ಲ. ಸರ್ವರೂ ವಾಗ್ವೈರಾಗ್ಯದಿಂದ ಪ್ರಾರಬ್ಧವೇ ಪ್ರಧಾನವೆಂದು ಯತ್ನವನ್ನು ತಿರಸ್ಕರಿಸುತ್ತಾರೆ. ಯತ್ನಕ್ಕೆ ಅಸಾಧ್ಯವಾದ ಕೆಲಸವೇ ಇಲ್ಲ. ಯತ್ನ ಮಾಡುವ ವಿಷಯದಲ್ಲಿ ಯುಕ್ತಿ ದಪ್ಪಿ ಮಾಡಿದರೆ ಕೆಲಸ ಕೆಡುವುದಲ್ಲದೆ ಸರಿಯಾಗಿ ಮಾಡಿದರೆ ಯಾವುದೂ ಸಾಧಿಸದೇ ಹೋಗಲಾರದು. ಯಾರಾದರೂ ತಾವು ಕಾರ್ಯಪ್ರಯೋಜನ ಮುಂದುಗೊಂಡು ಮಾಡುವ ಯತ್ನವನ್ನು ಸಿದ್ಧಿಗೆ ಮುಟ್ಟಿಸುವುದಕ್ಕೆ ತಮ್ಮ ತಮ್ಮ ಕಾಯಶಕ್ತಿ, ಬುದ್ಧಿಶಕ್ತಿ ಅಥವಾ ಅರ್ಥಶಕ್ತಿಯಿಂದ ಏನೂ ಕಡಿಮೆಯಾಗದ ಹಾಗೆ ಜಾಗೃತೆಯಿಂದ ಯುಕ್ತಿ ಮಾಡಿ ಯಥಾಪ್ರಕಾರ ಆಯಾ ಕೆಲಸಗಳಿಗೆ ತಕ್ಕ ಹಾಗೆ ಮಾಡತಕ್ಕದ್ದೆಲ್ಲವನ್ನೂ ಮಾಡಿ ಸಾಧಿಸಿದರೆ ಅದು ಸಿದ್ಧಿಗೆ ಮುಟ್ಟಿ ಫಲವನ್ನು ಕೊಡದೆ ಇರಲಾರದು. ಒಂದು ವೇಳೆ ಯತ್ನಕ್ಕೆ ತಕ್ಕ ಹಾಗೆ ಕಾಯಶಕ್ತಿಯಾಗಲಿ, ಬುದ್ಧಿಶಕ್ತಿಯಾಗಲಿ, ಅರ್ಥಶಕ್ತಿಯಾಗಲಿ ಇವುಗಳಲ್ಲಿ ಒಂದಾದರೂ ಕಡಿಮೆಯಾದರೆ ಆ ಯತ್ನವು ಕೆಡುವುದು. ಆ ಯತ್ನ ಕೆಟ್ಟಲ್ಲಿ ಯಾವ ಕೆಲಸವಾದರೂ ಫಲಿಸಲರಿಯದು. ಹೇಗೆಂದರೆ ಯತ್ನವೆಂಬ ವೃಕ್ಷದಿಂದ ದೈವವೆಂಬ ಫಲವಾಗುವುದಲ್ಲದೆ ಯತ್ನವಿರದಿದ್ದರೆ ಪುಣ್ಯವೆಲ್ಲಿಂದ ಬರುತ್ತದೆ? ಪ್ರಯತ್ನದಿಂದ ಗುರುಸೇವೆ, ಲಿಂಗ ಪೂಜೆ, ಜಂಗಮ ಭಕ್ತಿ ಮುಂತಾದ ಸಕಲ ತಪ ನಿಷ್ಠಾ ವ್ರತ ನೇಮ ಪೂಜಾ ಕ್ರಿಯೆಗಳನ್ನು ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುವುದು. ಆ ಪುಣ್ಯವೇ ಜನ್ಮ ಜನ್ಮಾಂತರಕ್ಕೂ ಪ್ರಾರಬ್ಧವೆನಿಸಿ ದೈವವೆನಿಸಿ ಬೆಳೆಯುವುದು. ಅದು ಕಾರಣ ಪ್ರಯತ್ನವೇ ಮೊದಲಲ್ಲದೆ ಪ್ರಾರಬ್ಧವು ಮೊದಲಲ್ಲವು. ಪ್ರಾರಬ್ಧವೆಂದರೂ ಪುಣ್ಯವೆಂದರೂ ದೈವವೆಂದರೂ ಒಂದೇ ಪರ್ಯಾಯವು. ಪ್ರಯತ್ನದಿಂದ ದೊರಕೊಂಡ ಫಲವೇ ಪ್ರಾರಬ್ಧವೆನಿಸುವುದು. ಲೌಕಿಕರಾದ ಭೋಗ ಭುಕ್ತಾಪೇಕ್ಷಿತರಿಗೆ ಪ್ರಯತ್ನವೇ ಬೇಕು. ಯತ್ನವಿಲ್ಲದಲ್ಲಿ ದೇಹಭೋಗಕ್ಕೆ ಸೌಖ್ಯವೇ ಇಲ್ಲ. ಸರ್ವಸಂಗ ಪರಿತ್ಯಾಗಿಗಳಾದ ಪರಮ ಯೋಗೀಶ್ವರರು ಪ್ರಯತ್ನ ಪ್ರಾರಬ್ಧಗಳೆರಡನ್ನೂ ಮೀರಿದವರಾಗಿ ಸ್ವೇಚ್ಛಾಚಾರೋ ಮಹಾತ್ಮಾನಂ ಸ್ವೇಚ್ಛಾಚಾರೋ ಗಣೇಶ್ವರ ಎಂದುಂಟಾಗಿ ಅವರು ಪ್ರಾರಬ್ಧಾದಿಗಳ ಅಧೀನದಲ್ಲಿರದೆ ಭೋಗವನ್ನು ತಿರಸ್ಕರಿಸಿ ಪರಮ ಶಿವಯೋಗ ಲೀಲಾ ವಿನೋದದಿಂದ ಇರ್ಪ ನಿಜ ವೈರಾಗ್ಯಶೀಲರಿಗೆ ಪ್ರಾರಬ್ಧ ಪ್ರಯತ್ನಗಳೆರಡೂ ಇಲ್ಲ. ಲೌಕಿಕರು ಪ್ರಯತ್ನ ಮಾಡಿ ಪಡೆಕೊಳ್ಳದಿದ್ದರೆ ಅರ್ಥ ಕೊಡುವವರಾರು? ಗೃಹಸ್ಥರಾದವರು ಪ್ರಯತ್ನ ಮಾಡದೆ ಬಿಟ್ಟು ಕುಳಿತಾಗಲೇ ಪ್ರಾಣಾಭಿಮಾನಗಳು ಮೂರೂ ಹೋಗುವವು. ಪ್ರಯತ್ನದಿಂದ ದ್ರವ್ಯ ಪ್ರಾಪ್ತಿಯಾಗುವುದು, ಪ್ರಯತ್ನದಿಂದ ಪ್ರಾಣ ರಕ್ಷಣೆಯಾಗುವುದು, ಪ್ರಯತ್ನದಿಂದ ಮಾನ ಮರ್ಯಾದೆಯು ಕೂಡ ದೊರಕುವಂಬವು. ಅದು ಕಾರಣ ಅರ್ಥ ಪ್ರಾಣಾಭಿಮಾನಗಳ ಆಶೆಯುಳ್ಳವರು ಪ್ರಯತ್ನ ಮಾಡಲಿಕ್ಕೇ ಬೇಕು. ಈ ಮೂರರ ಆಶೆ ಬಿಟ್ಟವರು ಪ್ರಯತ್ನವನ್ನು ತೊರೆದರೂ ಚಿಂತೆಯಿಲ್ಲ. ಆದರೆ ಮನೆತನಸ್ಥರಾದ ಮಾನ ಮರ್ಯಾದೆಯುಳ್ಳ ಗೃಹಸ್ಥರು ಪ್ರಾರಬ್ಧವನ್ನು ನಂಬಿ ಪ್ರಯತ್ನವನ್ನು ತೊರೆದಾಗಲೇ ಕೆಟ್ಟು ಹೋಗುವರು. ಅಂಥವರ ಅಭಿಮಾನ ಉಳಿಯದು. ಸಂಸಾರಿಗಳಾದವರು ಸನ್ಯಾಸಿಗಳಂತೆ ಜ್ಞಾನ ಶೂನ್ಯ ಸ್ಥಳದಲ್ಲಿ ನಿಂತು ಆದದ್ದಾಗಲಿ, ಹೋದದ್ದು ಹೋಗಲಿ, ಬಂದದ್ದು ಬರಲಿ, ಇದ್ದದ್ದು ಇರಲಿ ಎಂದು ನುಡಿದರೆ ಅದು ಮರ್ಯಾದೆಗೆ ಯೋಗ್ಯತೆಯಲ್ಲವು. ಲೌಕಿಕರಲ್ಲಿ ಇವರೇ ಅವಿವೇಕಿಗಳೆನಿಸುವರು. ಪ್ರಯತ್ನಕ್ಕಾದರೂ ಕೆಲವು ಸಾಧನಗಳು ಬೇಕು. ಅವುಗಳಾವುವೆಂದರೆ ಕಾಯಶಕ್ತಿ, ಬುದ್ಧಿಶಕ್ತಿ ಮತ್ತು ಅರ್ಥಶಕ್ತಿಗಳೆಂಬ ತ್ರಿವಿಧವು, ಯತ್ನದ ತ್ರಾಣವು ಮತ್ತು ಉದ್ಯೋಗ, ಸಾಹಸ, ಧೈರ್ಯ, ಬಲ, ಬುದ್ಧಿ, ಪರಾಕ್ರಮಗಳೆಂಬ ಈ ಆರು ಉಪಸಾಧನಗಳು. ಈ ಒಂಬತ್ತು ಕಲಿತರೆ ಒಂದು ಪ್ರಯತ್ನವೆನಿಸುವುದು. ಈ ಯಾವತ್ತೂ ಸಾಧನಗಳನ್ನು ಒಂದುಗೂಡಿಸಿ ಮಾಡಿದ ಪ್ರಯತ್ನವು ಎಂದಿಗೂ ಕೆಡಲಾರದು. ಈ ಪ್ರಯತ್ನದಿಂದ ಮನೋರಥವು ಸಿದ್ಧಿಗೆ ಮುಟ್ಟುವುದು. ಈ ಒಂಬತ್ತು ಸಾಧನಗಳಲ್ಲಿ ಒಂದಾದರೂ ಕಡಿಮೆಯಾದರೆ ಮಾಡಿದ ಪ್ರಯತ್ನವು ನಿಷ್ಫಲವಾಗುವುದು. ಇದನ್ನು ತಿಳಿಯದೆ ನಮ್ಮ ದೈವ ಹೀನವದೆ, ನಮ್ಮ ಪ್ರಾರಬ್ಧ ಹೀಗೆ ಅದೆ ಹಾಗೂ ನಮಗೆ ನಮ್ಮ ಮನೋರಥವು ಕೈಗೂಡುವುದಕ್ಕೆ ಪುಣ್ಯಾನುಕೂಲವಿಲ್ಲವೆಂದು ಚಿಂತಾಮಯರಾಗಿರುವರು. ಕೆಲವರು ಅಜ್ಞಾನದಿಂದ ತಮಗೆ ತಾರಾಬಲವಿಲ್ಲ, ಚಂದ್ರಬಲವಿಲ್ಲ, ಶನಿಬಲವಿಲ್ಲ, ಗುರುಬಲವಿಲ್ಲ ಮತ್ತು ನಮಗೆ ಪಂಚಮ ಶನಿ, ಸಾಡೆಸಾತ್ ಮೊದಲಾದ ಕ್ರೂರ ಗ್ರಹಗಳ ಪೀಡೆಯುಂಟು, ಗ್ರಹಗಳು ಕಾಡುತ್ತವೆ ಎಂದು ಇಲ್ಲದ ಸಂಕಲ್ಪವನ್ನು ಉಂಟು ಮಾಡಿಕೊಂಡು ಸಂಕಲ್ಪ, ಸಂಶಯ, ವಿಪರೀತಗಳೆಂಬ ಅಜ್ಞಾನ ಬಲದಿಂದ ಮಾಡುವ ಯತ್ನವನ್ನು ಮರೆತು ದುಃಖಕ್ಕೆ ಪಾತ್ರರಾಗುತ್ತಾರೆ. ಆದರೆ ವಿವೇಕಿಗಳಾದವರು ಮಾತ್ರ ಮೊದಲು ಮಾಡಿದ ಪ್ರಯತ್ನದಲ್ಲೇನಾದರೂ ಹೆಚ್ಚು ಕಡಿಮೆಯಾಗಿರುವುದೆಂಬುದನ್ನು ವಿಚಾರಿಸಿ ಮತ್ತೊಮ್ಮೆ ಸರ್ವ ಸಾಧನ ಉಪ ಸಾಧನಗಳೆಲ್ಲವನ್ನೂ ಮೇಳೈಸಿ ಮತ್ತೊಮ್ಮೆ ಚೆನ್ನಾಗಿ ಪ್ರಯತ್ನ ಮಾಡುತ್ತಾ ಹೋಗಬೇಕು. ಈ ಬಗ್ಗೆ ಒಂದು ಕಥೆಯನ್ನು ಇಲ್ಲಿ ಹೇಳುತ್ತೇನೆ. ಒಬ್ಬನೊಬ್ಬ ಶಾಲೆಯ ಹುಡುಗನು ಸೂಟಿಯ ದಿವಸಗಳಲ್ಲಿ ಪಟ ಮಾಡಿ ಅದನ್ನು ಹಾರಿಸಬೇಕೆಂದು ಬಯಲಲ್ಲಿ ಹೋಗಿ ಪ್ರಯತ್ನ ಮಾಡುತ್ತಿರಲು ಅದು ಹಾರಲಿಲ್ಲ. ಅಷ್ಟರಲ್ಲಿ ಅವನು ಬೇಸರಗೊಂಡು ಮುಖ ಖಿನ್ನನಾಗಿ ಕೈಯಲ್ಲಿ ಪಟವನ್ನು ನುಲಿಯನ್ನು ಹಿಡಿದುಕೊಂಡು ಬರುವಷ್ಟರಲ್ಲಿ ಶಾಲೆಯ ಮಾಸ್ತರರು ಬಂದು ಅವನನ್ನು ಕೇಳಲಾಗಿ ಪಟವು ಹಾರಲಿಲ್ಲವಾದುದರಿಂದ ತಿರುಗಿ ಬಂದೆನೆಂದು ಹೇಳಿದನು. ಆಗಲ ಮಾಸ್ತರರು ಅವನನ್ನು ಕರೆದುಕೊಂಡು ಬೈಲಲ್ಲಿ ಹೋಗಿ ಮತ್ತೊಮ್ಮೆ ಪ್ರಯತ್ನ ಮಾಡೆಂದು ಹೇಳಿದರು. ಆ ಹುಡುಗನು ಪ್ರಯತ್ನ ಮಾಡಲು ಮತ್ತು ಹಾರದೆ ನೆಲಕ್ಕೆ ಬಿತ್ತು. ಆಮೇಲೆ ಅದರ ಸೂತ್ರವನ್ನು ಚೆನ್ನಾಗಿ ಮಾಡಿಕೊಟ್ಟು ಮತ್ತೊಮ್ಮೆ ಯತ್ನ ಮಾಡೆಂದು ಹೇಳಿದರು. ಆ ಹುಡುಗನು ಪುನಃ ಯತ್ನವನ್ನು ಮಾಡಲು ಮತ್ತೂ ಹಾರಲಿಲ್ಲವು. ಆಮೇಲೆ ಮಾಸ್ತರರು ಅದರ ಹಿಂಭಾಗದಲ್ಲಿ ಮತ್ತಿಷ್ಟು ಸ್ವಲ್ಪ ಭಾರವನ್ನು ಹಾಕಿ ಮತ್ತೊಮ್ಮೆ ಯತ್ನ ಮಾಡೆಂದು ಹೇಳಿದರು. ಆಗಲ ಆ ಹುಡುಗನು ಮತ್ತೊಮ್ಮೆ ಯತ್ನ ಮಾಡಲು ಚೆನ್ನಾಗಿ ಹಾರುವುದಾಯಿತು. ಆ ಪಟವು ಮೇಲಕ್ಕೆ ಏರಿ ಆಡಹತ್ತಿದ್ದರಿಂದ ಆ ಹುಡುಗನಿಗೆ ಆನಂದವಾಯಿತು. ಆಮೇಲೆ ಮಾಸ್ತರರು ಆ ಹುಡುಗನನ್ನು ಸಮೀಪಕ್ಕೆ ಕರೆದು ಹೇಳಿದ್ದೇನೆಂದರೆ, ಮುಂದೆ ನೀನು ಮಾಡುವ ಕೆಲಸಗಳಲ್ಲಿ ಏನಾದರೂ ಯುಕ್ತಿ ತಪ್ಪಿದರೆ ಅದರಿಂದ ಕೆಡುತ್ತಿರುವುದು. ಅದು ಎಷ್ಟು ವೇಳೆ ಕೆಟ್ಟ ಕಾಲಕ್ಕಾದರೂ ಬುದ್ಧಿಯಿಂದ ವಿಚಾರಿಸಿ ನೆಟ್ಟಗೆ ತಿದ್ದಿಕೊಂಡು ಮತ್ತೊಮ್ಮೆ ಯತ್ನ ಮಾಡಬೇಕು. ಅದು ಒಂದು ವೇಳೆ ಪುನಃ ಕೆಟ್ಟಾಗಿಯಾದರೂ ಮತ್ತೊಮ್ಮೆ ಯತ್ನ ಮಾಡುತ್ತಾ ನೂರಾರು ವೇಳೆ ಅದು ಸಿದ್ಧಿಗೆ ಮುಟ್ಟುವವರೆಗೂ ಮತ್ತೊಮ್ಮೆ ಯತ್ನವನ್ನು ಮಾಡಬೇಕು. ನೀನು ಪ್ರಾಣಾಂತ್ಯದವರೆಗೂ ಮತ್ತೊಮ್ಮೆ ಯತ್ನ ಮಾಡೆಂಬ ಮಾತನ್ನು ಮರೆಯಬೇಡ ಎಂದು ಹೇಳಿ ಮಾಸ್ತರರು ತಮ್ಮ ಕೆಲಸಕ್ಕೆ ಹೋದರು. ಅದು ಕಾರಣ ಬುದ್ಧಿವಂತರಾದವರು ಮತ್ತೊಮ್ಮೆ ಯತ್ನ ಮಾಡಬೇಕೆಂಬುದನ್ನು ಎಂದಿಗೂ ಮರೆಯಬಾರದು. ಇದರ ವಿಷಯದಲ್ಲಿ ಇನ್ನೂ ಅನಂತ ದೃಷ್ಟಾಂತಗಳುಂಟು. ಯಾವುದಾದರೊಂದು ಕೆಲಸಕ್ಕೆ ಯತ್ನ ಮಾಡಲಾರಂಭಿಸಿದರೆ ಅದರಲ್ಲಿ ಯತ್ನ ಸಾಧನವಾದ ಬುದ್ಧಿಶಕ್ತಿಯು, ಕಾಯಶಕ್ತಿಯು ಮತ್ತು ಯತ್ನಕ್ಕೆ ಉಪಸಾಧನಗಳಾದ ಉದ್ಯೋಗ, ಸಾಹಸ, ಧೈರ್ಯ, ಬಲ, ಬುದ್ಧಿ, ಪರಾಕ್ರಮ ಇವುಗಳಲ್ಲಿ ಒಂದಾದರೂ ಕಡಿಮೆಯಾಗದ ಹಾಗೆ ಜಾಗ್ರತೆಯಿಂದ ಇವುಗಳನ್ನೆಲ್ಲ ಮೇಳೈಸಿ ಯತ್ನ ಮಾಡಿದರೆ ಅದೇ ಪ್ರಯತ್ನವೆನಿಸುವುದು. ಯತ್ನಕ್ಕೆ ಬುದ್ಧಿಶಕ್ತಿ, ಕಾಯಶಕ್ತಿ, ಅರ್ಥಶಕ್ತಿ ಈ ತ್ರಿವಿಧವು ತ್ರಾಣವು. ಇವುಗಳಲ್ಲಿ ಕಾಯಶಕ್ತಿ, ಅರ್ಥಶಕ್ತಿಗಳೆರಡಿದ್ದು ಬುದ್ಧಿಶಕ್ತಿಯೊಂದಿಲ್ಲದಿದ್ದರೆ ಆ ಕಾರ್ಯವು ಎಂದಿಗೂ ಫಲಿಸುವುದಿಲ್ಲ. ಆ ಯತ್ನಕ್ಕೆ ತ್ರಾಣ ಕಡಿಮೆಯಾದುದರಿಂದ ಅದು ಸಿದ್ಧಿಗೆ ಹೋಗದು. ಅಥವಾ ಬುದ್ಧಿಶಕ್ತಿಯೊಂದೇ ಆದರೂ ಬಲವಾಗಿದ್ದರೆ ಉದ್ಯೋಗ ಮೊದಲಾದ ಆರು ಉಪಸಾಧನಗಳನ್ನು ಮೇಳೈಸಿ ಅರ್ಥಶಕ್ತಿಯನ್ನು, ಕಾಯಶಕ್ತಿಯನ್ನು ಸೃಜಿಸಿ ಯತ್ನವನ್ನು ಪೂರ್ಣ ಮಾಡಬಹುದು. ಅದರಿಂದ ಬುದ್ಧಿಶಕ್ತಿಯೇ ವಿಶೇಷವು. ಬುದ್ಧರ್ ಮನೀಷಾಧೀಷಣಾಂ ಧೀ ಪ್ರಜ್ಞಾನ ಸೇಮುಷಿ ಮತಿಹಿ ಎಂದು ಅಮರ ನಿಘಂಟು ಉಂಟು. ಬುದ್ಧಿ ಎಂಬುದೇ ಯತ್ನವೆಂಬಂಗಕ್ಕೆ ಪ್ರಾಣಸ್ವರೂಪವಾದುದು. ಚೇತನಾತ್ಮಕವಾದ ಪ್ರಾಣವಿಲ್ಲದ ದೇಹವು ಹೇಗೆ ನಿಷ್ಪ್ರಯೋಜಕವು, ಹಾಗೆ ಬುದ್ಧಿಯಿಲ್ಲದ ಯತ್ನವು ನಿಷ್ಪ್ರಯೋಜಕವು. ಬುದ್ಧಿ ಇದ್ದು ಯತ್ನ ಮಾಡದಿದ್ದರೆ ಆ ಬುದ್ಧಿಯು ನಿಷ್ಪ್ರಯೋಜಕವು. ಹೇಗೆಂದರೆ ದೇಹೋಪಾಧಿಯಿಂದ ಪ್ರಾಣದ ಚೈತನ್ಯವು ಪ್ರಕಟಿಸುವುದಲ್ಲದೆ ದೇಹವಿಲ್ಲದೆ ಪ್ರಾಣವು ಜಗತ್ಪೂರ್ಣವಾಗಿದ್ದರೇನು ಪ್ರಕಟಿತವಾಗದು. ಜಗತ್ಪ್ರಾಣ ಸಮೀರಣ ಎಂದುಂಟಾಗಿ ಜಗತ್ ಪರಿಪೂರ್ಣವಾಗಿದ್ದರೂ ಅದಕ್ಕೆ ದೇಹೋಪಾಧಿಯು ಬೇಕಾಗಿರುವುದು. ಇದರಂತೆ ಬುದ್ಧಿಯು ಪ್ರಕಟಿತವಾಗಿ ಫಲವನ್ನು ಕೊಡಬೇಕಾದರೆ ಪ್ರಯತ್ನವೇ ಬೇಕು. ಹೇಗೆಂದರೆ ಒಬ್ಬನೊಬ್ಬ ಚಿತ್ರಿಕನ ಹೃದಯದಲ್ಲಿ ಬಹುಚಾತುರ್ಯವಾದ ಕೌಶಲ ಬುದ್ಧಿ ಇದ್ದಾಗ್ಯಾದರೂ ಅವನು ಪ್ರಯತ್ನ ಮಾಡದ ವಿನಃ ಪ್ರಕಟಿಸಿಕೊಳ್ಳದೆ ಶಿಲೆಯೊಳಗಿನ ಪಾವಕದಂತೆ ನಿಷ್ಪ್ರಯೋಜನವಾಗಿರುವುದು. ಅವನು ಪ್ರಯತ್ನ ಮಾಡಿ ಒಂದು ಚಿತ್ರವನ್ನು ಬರೆದು ಅದರಲ್ಲಿ ತನ್ನ ಬುದ್ಧಿಯ ಕೌಶಲತ್ವವನ್ನು ತೋರಿಸಿದರೆ ಆ ಚಿತ್ರವನ್ನು ನೋಡಿದವರೆಲ್ಲರೂ ಅತ್ಯಾಶ್ಚರ್ಯಪಟ್ಟು ಅವನ ಬುದ್ಧಿಯನ್ನು ವರ್ಣಿಸುವರು. ಮತ್ತು ಶ್ರೀಮಂತರಾದವರು ಆ ಚಿತ್ರಪಟವನ್ನು ತೆಗೆದುಕೊಂಡು ಅವನಿಗೆ ದ್ರವ್ಯವನ್ನು ಕೊಡುವರು. ಅದು ಕಾರಣ ಪ್ರಯತ್ನದಿಂದಲೇ ಪ್ರಾಪ್ತಿಯಾದೀತಲ್ಲದೆ ಪ್ರಯತ್ನವಿಲ್ಲದೆ ಏನೇನೂ ಪ್ರಾಪ್ತಿಯಾಗದು. ಯಾರಾದರೂ ತಾವು ಮಾಡುತ್ತಿರುವ ಯತ್ನದಿಂದ ತಮ್ಮ ಮನೋರಥವು ಕೈಗೂಡದೆ ಹೋದರೆ ಯತ್ನದಿಂದ ಫಲಿಸುವುದಿಲ್ಲ ಎಂದು ಸರ್ವಥಾ ತಿಳಿಯಲಾಗದು. ಯತ್ನದಿಂದಾಗದ ಕಾರ್ಯವು ಒಂದಾದರೂ ಇಲ್ಲ. ತಾನು ಆಲೋಚಿಸತಕ್ಕದ್ದೇನೆಂದರೆ ಯತ್ನದಲ್ಲಿ ಏನೋ ಕಡಿಮೆಯಾದುದರಿಂದ ಈ ಕಾರ್ಯವು ಫಲಿಸಲಿಲ್ಲ ಎಂಬುದನ್ನು ಬುದ್ಧಿಯಿಂದ ಶೋಧಿಸಿ ಎರಡನೇ ಸಾರಿ ಯತ್ನವನ್ನು ಮಾಡಬೇಕಲ್ಲದೆ ಬಿಟ್ಟು ಬಿಡಲಾಗದು. ಮತ್ತು ತಾನು ಎದುರು ನೋಡುತ್ತಿರುವ ಕಾರ್ಯವು ಫಲಿಸುವವರೆಗೂ ಸಹಸ್ರ ವೇಳೆಯಾದರೂ ಬೇಸರವಿಲ್ಲದೆ ಯತ್ನವನ್ನು ಮಾಡಲಿಕ್ಕೆ ಹಿಂಜರಿಯಲಾಗದು. ರಾಮ, ರಾವಣ, ಪಾಂಡವಾದಿ ಷಟ್ಚಕ್ರವರ್ತಿಗಳು, ಷೋಡಶ ಮಹಾರಾಜರುಗಳು, ನವಚೋಳರು, ನವಬಲ್ಲಾಳರು, ದೇವದಾನವ ಮಾನವರು ಜಪತಪಾದಿ ಮಂತ್ರ ಸಾಧನ ಕ್ರಿಯೆಗಳೆಂಬ ಯತ್ನದಿಂದ ಸಕಲ ಕಾರ್ಯಗಳನ್ನು ಸಾಧಿಸಿದರು. ಇವರೆಲ್ಲರೂ ಭಕ್ತಿ, ಮುಕ್ತ್ಯಾದಿರಾಜ, ಸಂಪದಂಗಳನ್ನೆಲ್ಲ ಯತ್ನದಿಂದ ಸಾಧಿಸಿದರು. ಇವು ಕಥಾಂತರಗಳು. ಈಗಲೂ ಪ್ರತ್ಯಕ್ಷವಾಗಿ ನಾವು ನೀವೆಲ್ಲರೂ ನೋಡುತ್ತಿರಲಿಕ್ಕೆ ನಮ್ಮ ಇಂಗ್ಲೆಂಡದ ರಾಜಧಾನಿಯಾದ ಲಂಡನ್ ನಗರದ ರಾಜ ಸಿಂಹಾಸನಾಧೀಶರಾದ ವಿಕ್ಟೋರಿಯಾ ಮಹಾರಾಣಿಯವರು ನೇಮಿಸಿದ ನಿಯಮದ ಪ್ರಕಾರ ತಮ್ಮ ತಮ್ಮ ಬುದ್ಧಿಶಕ್ತಿಯ ಬಲದಿಂದ ಯತ್ನಿಸಿ ಸಾಧಿಸಿದ ಸಹಸ್ರಾವಧಿ ಅತ್ಯಾಶ್ಚರ್ಯವಾದ ಮಹತ್ ಕಾರ್ಯಗಳು ಎಷ್ಟು ಪ್ರಯೋಜನ ಉಳ್ಳವುಗಳಾಗಿ ಸಕಲ ಜನರ ಹಿತವಾಗಿರುವವು. ಆದರೂ ಅವುಗಳೆಲ್ಲ ಅಸಾಧ್ಯವಾದವುಗಳೇ ಆದಾಗ್ಯೂ ಸ್ವಲ್ಪಾದರೂ ಬೇಸರವಿಲ್ಲದೆ ಎಷ್ಟು ಸಾರಿ ಕೆಟ್ಟರೂ ಯತ್ನವನ್ನು ಮಾಡುವುದಕ್ಕೆ ಹಿಂಜರಿಯದೆ ಕೆಲವು ಬುದ್ಧಿವಂತರಾದ ಕಲಾ ಕೌಶಲ್ಯ ಪ್ರವೀಣರು ಚಿಕ್ಕಂದಿನಿಂದ ತಮ್ಮ ಆಯುಷ್ಯವನ್ನು ಒಂದೊಂದು ಕೆಲಸಗಳಲ್ಲಿ ಕಳೆದಾಗ್ಯಾದರೂ ಅವುಗಳನ್ನು ನಿರಾಯಾಸದಿಂದ ಸಾಗಿಸುವಂತಹ ಯುಕ್ತಿಗಳನ್ನು ಹುಡುಕಿ ತೆಗೆದು ಬಹುತರದ ಯಂತ್ರಗಳನ್ನು ಕಲ್ಪಿಸಿ ಸ್ವದೇಶ ಪರದೇಶದವರಿಗೂ ಸಹಿತ ಹಿತವನ್ನು ಮಾಡಿ ಪುಣ್ಯ ಕೀರ್ತಿಯನ್ನು ಪಡೆದರು. ಅಸಾಧ್ಯವಾದ ಸಹಸ್ರಾವಧಿ ಮಹತ್ ಕಾರ್ಯಗಳನ್ನು ನಾವು ನೋಡುತ್ತಿರಲಿಕ್ಕೆ ನಮ್ಮ ವಿಲಾಯಿತಿ ದೊರೆಗಳು ಯತ್ನದಿಂದಲೇ ಸಾಧಿಸಿದರು. ಅವುಗಳು ಈಗ ಪ್ರತ್ಯಕ್ಷವಾಗಿ ಸುಲಭದಿಂದ ನಡೆಯುವುದನ್ನು ಸರ್ವರೂ ನೋಡುತ್ತಾರೆ. ಅವುಗಳಲ್ಲಿ ಮುಖ್ಯವಾದವುಗಳು ಯಾವುವೆಂದರೆ ಯಂತ್ರದಿಂದ ನೂಲುವುದು, ಯಂತ್ರದಿಂದಲೇ ನೇಯುವುದು, ಹೊಲಿಯುವುದು, ಜಲಯಂತ್ರದಿಂದ ವಾಯುಯಂತ್ರದಿಂದ ಬೀಸುವುದು, ಇದಲ್ಲದೆ ಜಲಯಂತ್ರದಿಂದ ಉಗಿಯ ಯಂತ್ರದಿಂದ ಕಟ್ಟಿಗೆಗಳನ್ನು ಕೊರೆಯುವುದು, ಯಂತ್ರದಿಂದ ಎಣ್ಣೆಯಗಾಣವು, ಯಂತ್ರದಿಂದ ವೇಳೆ ತಿಳಿಸುವ ಗಡಿಯಾರವು, ಯಂತ್ರದಿಂದ ಪುಸ್ತಕಗಳನ್ನು ಛಾಪಿಸುವುದು, ಜಲಯಂತ್ರದಿಂದ ತಗ್ಗು ಭೂಮಿಯಲ್ಲಿರುವ ನೀರನ್ನು ಎತ್ತರ ಭೂಮಿಗೆ ಏರಿಸಿ ತೋಟಗಳನ್ನು ವರ್ಧನ ಮಾಡುವುದು, ಇಂಥ ಅನೇಕ ಪ್ರಕಾರದ ಯಂತ್ರದ ಕಾರ್ಖಾನೆಗಳಿಂದ ಅಗಣಿತ ಕೆಲಸಗಳು ಬಹಳ ಸುಲಭವಾಗಿದ್ದು ಸಕಲ ಜನರಿಗೂ ಹಿತವಾಗಿರುವವು. ಇಂಥ ಯುಕ್ತಿಗಳನ್ನು ಪ್ರಯತ್ನ ಮಾಡಿ ಪ್ರಕಟಿಸದೆ ದೈವಾಧೀನವೆಂದು ಸುಮ್ಮನೆ ಇದ್ದರೆ ಅವರಿಗೆ ಮಾಡತಕ್ಕದ್ದೇನು? ಆದರೆ ಇವುಗಳೆಲ್ಲ ಯತ್ನದಿಂದ ಆದವಲ್ಲದೆ ಪ್ರಾರಬ್ಧದಿಂದ ಆಗಲಿಲ್ಲ. ಇವುಗಳನ್ನು ಮೊದಲು ಸಾಧಿಸಬೇಕಾದರೆ ಬುದ್ಧಿಶಾಲಿಗಳಾದ ಅನಂತ ಜನರು ತಮ್ಮ ಆಯುಷ್ಯ ಇರುವವರೆಗೂ ಬಿಡದೆ ಯತ್ನಿಸಿ ಒಂದೊಂದು ಯಂತ್ರವನ್ನು ಕಲ್ಪಿಸುವ ಯುಕ್ತಿಗಳನ್ನು ಬಹು ಶ್ರಮದಿಂದ ಹುಡುಕಿ ತೆಗೆದರು. ಉಗಿಬಂಡಿ, ಉಗಿಹಡಗ, ಆಕಾಶಗಾಮಿಯಾದ ವಿಮಾನವು, ತಾರಾಯಂತ್ರವು, ಇವುಗಳು ಎಷ್ಟೋ ಅಸಾಧ್ಯವಾದವುಗಳು. ಆದರೆ ಇವುಗಳನ್ನು ಮಾಡಿ ನಡೆಸುವ ಯುಕ್ತಿಗಳನ್ನು ನೂರಾರು ವರ್ಷಗಳ ಆರಂಭವಾಗಿ ಎಷ್ಟೋ ಜನರು ಕ್ರಮದಿಂದ ಯತ್ನಿಸಿ ಕಡೆಯಲ್ಲಿ ಸಾಧಿಸಿದರು. ಅವುಗಳು ಈಗಿನ ಕಾಲದಲ್ಲಿ ಎಷ್ಟು ಸುಲಭವಾಗಿರುವವು ಮತ್ತು ಮಾಡಿದವರಿಗೆ ಬಹಳ ದ್ರವ್ಯೋತ್ಪತ್ತಿಗೆ ಕಾರಣವಾಗಿ ಸಕಲ ಜನರಿಗೂ ಉಪಕಾರವಾಗಿರುವವು. ಆದರೆ ಇವುಗಳ ಯುಕ್ತಿಯನ್ನು ಮೊದಲು ಸಾಧಿಸುವ ಕಾಲದಲ್ಲಿ ಎಷ್ಟು ವೇಳೆ ಕೆಟ್ಟ ಕಾಲಕ್ಕಾದರೂ ಬಿಡದೆ ಮತ್ತೂ ಅವುಗಳ ಯತ್ನವನ್ನು ಮಾಡಿ ಸಾಧಿಸಿದರು. ಅದರಿಂದ ಯಾವತ್ತೂ ಜನರು ತಮ್ಮ ತಮ್ಮ ಕೆಲಸಗಳಲ್ಲಿ ಜಾಗೃತಿಯಿಂದ ಉದ್ಯೋಗ ಸಾಹಸ ಧೈರ್ಯ ಬಲ ಬುದ್ಧಿ ಪರಾಕ್ರಮಗಳೆಂಬ ಉಪಸಾಧನಗಳಿಂದ ಮತ್ತು ಅರ್ಥಶಕ್ತಿ ಬುದ್ಧಿಶಕ್ತಿ ಕಾಯಶಕ್ತಿಗಳೆಂಬ ವಿವಿಧ ಸಾಧನಗಳಿಂದ ಇವುಗಳನ್ನೆಲ್ಲ ಮೇಳೈಸಿ ಇವುಗಳಿಗೆ ಒಂದಾದರೂ ಕಡಿಮೆಯಾಗದಂತೆ ದೃಢ ಬುದ್ಧಿಯಿಂದ ಆ ಕೆಲಸವು ಸ್ಥಿತಿಗೆ ಮುಟ್ಟುವವರೆಗೂ ಮತ್ತೊಮ್ಮೆ ಯತ್ನವನ್ನು ಮಾಡುತ್ತಾ ಹೋದರೆ ಶಿವಕೃಪೆಯಾಗಿ ಆ ಯತ್ನದ ಫಲವೇ ದೈವವಾಗಿ ತನ್ನ ಮನೋರಥವಿದ್ದಂತೆ ಫಲಿಸುವುದು. ಆದುದರಿಂದ ಮತ್ತೊಮ್ಮೆ ಯತ್ನವನ್ನು ಮಾಡು ಎಂಬ ವಾಕ್ಯವನ್ನು ಮರೆಯಬಾರದು. ಯತ್ನದಿಂದ ಮಾಡಿದಷ್ಟು ಪ್ರಾರಬ್ಧವಾಗುವುದು. ಯತ್ನವಿಲ್ಲದೆ ಹೋದರೆ ಪ್ರಾರಬ್ಧ ಭೋಗವಿಲ್ಲ. ಅದರಿಂದ ಷಟ್ಕೃಷಿ ವ್ಯಾಪಾರಗಳಿಗಾದರೂ ಯತ್ನವೇ ಬೇಕು.